ವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ, ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಆರಂಭದಲ್ಲಿ ಕೇಳಿ, ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಿಗೆ ಅಂತಂದ್ರೆ ಜಾನುವಾರುಗಳಿಗೆ ಬರುವ ಆರೋಗ್ಯ ಸಮಸ್ಯೆಗಳು ಹಾಗೆಯೇ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಈ ಒಂದು ವಿಷಯವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಜಯನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಮಳೆಗಾಲ ಪ್ರಾರಂಭ ಆಯಿತು ಅಂತಂದ್ರೆ ಪ್ರಾಣಿಗಳಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅವುಗಳ ಒಂದು ಸೀನುವುದಾಗಿರ್ಬೋದು, ಕಾಲು ಬೇನೆ ರೋಗ ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ರೋಗಗಳಿಗೆ ಪ್ರಾಣಿಗಳು ಅಥವಾ ಈ ಸಾಕು ಪ್ರಾಣಿಗಳು ತುತ್ತಾಗಿ ಈ ಒಂದು ಮಾಲಕರಿಗೆ ಬಹಳಷ್ಟು ಆರ್ಥಿಕ ಹೊರೆ ಆಗ್ತದೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಯಾಕೆ ಬರ್ತವೆ ಈ ಸಾಕು ಪ್ರಾಣಿಗಳಿಗೆ? ಬಹಳ ಒಳ್ಳೆ ಪ್ರಶ್ನೆ. ಸೊ ಮಳೆಗಾಲದಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಇದು ಗಾಳಿಯಲ್ಲೇ ಆಗಿರ್ಬೋದು ಮತ್ತೆ ಭೂಮಿಯಲ್ಲೇ ಆಗಿರ್ಬೋದು. ಸೊ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಇದು ಒಂದು ಉತ್ತಮವಾದಂತ ವಾತಾವರಣವನ್ನ ಸೂಕ್ಷ್ಮ ಜೀವಿಗಳಿಗೆ ಉಂಟು ಮಾಡುತ್ತೆ. ಸೊ ಹಾಗಾಗಿ ಅವು ಮಲ್ಟಿಪ್ಲೈ ಆಗಿ ಬಹುಸಂಖ್ಯೆಯಲ್ಲಿ ಅವು ವಾತಾವರಣದಲ್ಲಿ ನೆಲೆಸ್ತವೆ. ಹಾಗಾಗಿ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಜಾನುವಾರುಗಳು ತುತ್ತಾಗ್ತವೆ. ತೇವಾಂಶದ ಒಂದು ಮುಖ್ಯ ಕಾರಣ, ತೇವಾಂಶ ಮುಖ್ಯ ಕಾರಣ ರೋಗಗಳಿಗೆ. ಸೊ ಹಾಗಾಗಿ ನಾವು ಮಳೆಗಾಲದಲ್ಲಿ ಅನೇಕ ಭಯಾನಕ ರೋಗಗಳನ್ನ ನೋಡಬಹುದು. ಗಂಟಲು ಬೇನೆ ಉದಾಹರಣೆಗೆ, ರಾಸುಗಳಲ್ಲಿ ಗಂಟಲು ಬೇನೆ ಮತ್ತು ಚಪ್ಪೆ ರೋಗ, ಹಾಗೂ ಕುರಿ ಮೇಕೆಗಳಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಎಂಟ್ರೋಟಾಕ್ಸೇಮಿಯಾ, ಕರುಳು ಬೇನೆ ಅಂತ ಹೇಳ್ತೀವಿ, ಕರುಳು ಬೇನೆ ಮತ್ತು ನೀಲಿ ನಾಲ್ಗೆ ರೋಗ. ಸೊ ಇವೆಲ್ಲವೂ ಸಹ ಮಳೆಗಾಲದಲ್ಲಿ ಬರತಕ್ಕಂತ ರೋಗಗಳು. ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳು ಬರೋದು ಮಳೆಗಾಲದಲ್ಲಿ, ಮಳೆಗಾಲದಲ್ಲೇ ಜಾನುವಾರುಗಳಿಗೆ. ಅಂದ್ರೆ ಶುಷ್ಕ ವಾತಾವರಣ ಈ ಪ್ರಾಣಿಗಳಿಗೆ ಬಹಳ ಉತ್ತಮ ಅಂತ, ಬಹಳ ಉತ್ತಮವಾದಂತ ವಾತಾವರಣ. ತೇವಾಂಶ ಕಡಿಮೆ ಇರಬೇಕು, ತೇವಾಂಶ ಕಡಿಮೆ ಇರಬೇಕು, ಕಡಿಮೆ ಇರಬೇಕು. ಆಮೇಲೆ ಅವುಗಳು ಮಲಗತಕ್ಕಂತ ಶೆಡ್. ನಾವು ಮೊದಲನೇದಾಗಿ ತಗೊಳೋದಾದ್ರೆ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆಯನ್ನ ಅವು ವಾಸಸ್ಥಳದಿಂದ ತಗೊಳ್ಳೋಣ. ಸೊ ವಾಸಸ್ಥಳವನ್ನ ನೋಡೋದಾದ್ರೆ ಅವುಗಳ ವಾಸವಿರತಕ್ಕಂತ ಕೊಠಡಿಗಳು, ಶೆಡ್ ಅಂತ ನಾವೇನ್ ಹೇಳ್ತೀವಿ, ಕ್ಯಾಟಲ್ ಶೆಡ್ ಅಂತ,

ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲು ಮಣ್ಣಲ್ಲಿ ಇರುತ್ತೆ. ಸೊ ಹುಲ್ಲನ್ನ ತಿನ್ಬೇಕಾದ್ರೆ ಮಣ್ಣು ಸಹ ಹೋಗುವಂತ ಚಾನ್ಸಸ್ ಸೇರ್ಕೊಂಡ್ಬಿಡುತ್ತೆ. ಸೊ ಅದರಲ್ಲಿ ಕ್ಲಾಸ್ಟಿಡಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ, ವಿಷ ಉತ್ಪತ್ತಿ ಮಾಡುತ್ತೆ. ಆ ವಿಷ ಉತ್ಪತ್ತಿ ಮಾಡೋದ್ರಿಂದ ಕರುಳುಬೇನೆ ಉಂಟಾಗುತ್ತೆ. ಚೆನ್ನಾಗಿರ್ತಕ್ಕಂತ ಮೇಕೆಗಳು ಕುರಿಗಳು ಮೇಯ್ತಾ ಮೇತನ ಬಿದ್ದು ಸತ್ತೋಗಂತ ಪ್ರಾಣ ಹೋಗುತ್ತೆ. ಆಮೇಲೆ 5-10 ನಿಮಿಷದಲ್ಲಿ ಸಾಯುತ್ತೆ. ಹೇಳ್ತೀರಿ ವಿಜ್ಞಾನಿಗಳು, ತಾವ್ ಹೇಳ್ತೀರಿ ಈಗ ಮಳೆಗಾಲದಲ್ಲಿ ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳನ್ನು ಮೇಯಿಸಬಾರದು, ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೇಗೆ ಸರ್ ಮತ್ತೆ ರೈತ ಬಾಂಧವರಿಗೆ ಮಳೆಗಾಲದ ಸಂದರ್ಭದಲ್ಲಿ ಎಷ್ಟಂತ ಒಳಗಿಟ್ಕೊಂಡು ಆಹಾರವನ್ನು ಕೊಡೋಕಾಗ್ತದೆ? ಇನ್ನೂ ಒಂದು 10-11 ಗಂಟೆ ಹೊರಗೆ ಬಿಟ್ಕೊಂಡು ಹೋಗೋದಾ? ಆಕ್ಚುಲಿ ಮಳೆ ಬರತಕ್ಕಂಥ ಸಂದರ್ಭದಲ್ಲಿ ರಾಸುಗಳನ್ನ ಮೇಯಕ್ ಬಿಡಬಾರ್ದು. ಮತ್ತೆ ಆಹಾರ ಪದ್ಧತಿ, ಹಾ ಅಂತ ಟೈಮ್ನಲ್ಲಿ ನಾವು ಆದಷ್ಟು ಮಳೆ ಬರುವಂತಹ ಸಂದರ್ಭದಲ್ಲಿ ಕೊಟ್ಟಿಗೆಲ್ಲೇ ಇಟ್ಟು ಅವುಗಳಿಗೆ ಒಣಮೇವನ್ನು ಹಾಕಿ ನಾವು ಮೇಯಿಸಬೇಕಾಗುತ್ತೆ. ಮಳೆ ಬಿಟ್ಟ ನಂತರ ಹೊರಗಡೆ ಇದ್ ಮಾಡಬಹುದು. ರೈತ ಬಾಂಧವರು ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಹೊಟ್ಟಾಗಿರ್ಬೋದು ಯಾವ ಬೇರೆ ಬೇರೆ ಒಂದು ಆಹಾರವನ್ನ ಪ್ರಾಣಿಗಳಿಗೆ ರೆಡಿ ಮಾಡಿ ಇಟ್ಕೋಬೇಕು. ಹೌದು ಹೌದು, ಒಣಮೇವ ಪ್ರಮಾಣದ ರೈತ ಬಾಂಧವರು ಏನ್ ಮಾಡ್ಬಿಟ್ಟಿರ್ತಾರೆ, ಹಸಿರು ಮೇವನ್ನೇ ಅವಲಂಬನೆ ಆಗ್ಬಿಟ್ಟಿರ್ತಾರೆ. ಅನಿವಾರ್ಯವಾಗಿ ಅವರು ಗುಡ್ಡಗಾಡುಗೆ ಮಳೆಗಾಲದಲ್ಲಿ ತಾವು ಮುಚ್ಚಿಕೊಂಡಿರ್ತಾರೆ ಪ್ರಾಣಿಗಳು, ಹಂಗೆ ಮಳೆಗಾಲದಲ್ಲಿ ತೋರಿಸಿಕೊಂಡು ಹೋಗಿರ್ತವೆ ಈ ಕಾರಣಕ್ಕೆ. ಹಾಗಾಗಿ ಆದಷ್ಟು ಮಳೆ ಬರತಕ್ಕಂತ ಸಂದರ್ಭದಲ್ಲಿ ಜಾನುವಾರುಗಳನ್ನ ಹೊರಗಡೆ ಮೇಲಿಗೆ ಬಿಡಬಾರ್ದು, ಇದು ಬಹಳನೇ ಇಂಪಾರ್ಟೆಂಟ್. ಆಹಾರವನ್ನು ನೀವು ಹೇಳಿದಂಗೆ ಒಳಗೆ ಹಾಕ್ಬೇಕು, ಒಳಗಡೆನೆ ಹಾಕ್ಬೇಕು, ಒಣಮೇವನ್ನ ಹಾಕ್ಬೇಕು. ಮಳೆ ಬಿಟ್ಟ ನಂತರ ಅವುಗಳನ್ನ ಮೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕೆಲವು ವಿಷಕಾರಿ ಗಿಡಗಳು ಇದಾವೆ, ವಿಷಕಾರಿ ತಪ್ಪಲುಗಳು. ಅದರಲ್ಲಿ ಉದಾಹರಣೆಗೆ ಲಂಟಾನ ಕ್ಯಾಮರಾ ಅಂತೀವಿ ನಾವು, ಲಂಟಾನ ಕ್ಯಾಮರಾ ಕ್ಯಾಮರಾ ಅಂತ ಹೇಳಿ ಗಿಡ ಇದೆ. ಸೊ ಈ ಲಂಟಾನ ಕ್ಯಾಮರಾ ಗಿಡ ಏನಿದೆ, ಇದರ ಎಲೆಗಳನ್ನ ತಿಂದ್ರೆ ಅದರಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ರಿಲೀಸ್ ಆಗಿ ಅದು ಲಿವರ್ ಅನ್ನ ಯಕೃತನ್ನ ಒಡೆಯುವಂತ ಸಂದರ್ಭ ಇರುತ್ತೆ, ಯಕೃತನ್ನ ಹಾಳು ಮಾಡುತ್ತೆ ಈ ಟಾಕ್ಸಿನ್ಸ್. ಅಂತಂದ್ರೆ ಈ ಮಳೆ ಇಬ್ಬನಿ ಆಗಿರ್ಬೋದು, ಆ ಒಂದು ಎಲೆಗಳಲ್ಲಿ ಸೇರ್ಕೊಂಡಾಗ ಈ ವಿಷ ಆಗ್ತದೆ. ಹೌದೌದು, ಆ ಎಲೆಗಳು ಒಳಗಡೆ ವಿಷ ಆಗುತ್ತೆ. ಆಮೇಲೆ ಇದರಲ್ಲಿ ಫೋಟೋ ಸೆನ್ಸಿಟಿವಿಟಿ ಅಂತೀವಿ, ಬಿಸಿಲಿಗೆ ಹೋದಾಗ ಮೈ ತುಂಬಾ ಗುಳ್ಳೆ ಆಗ್ತಕ್ಕಂಥದ್ದು, ಮೈ ಮೇಲೆ ಒಂಥರ ಗುಳ್ಳೆಗಳು ಒಡೆದ್ಬಿಟ್ಟು ಅಲ್ಸರ್ಸ್ ಆಗ್ತಕ್ಕಂಥದ್ದು ಆಗಿ ಒಂದ್ 2-3 ದಿನದಲ್ಲೇ ಚಿಕಿತ್ಸೆ ಇಲ್ಲ ಅಂದ್ರೆ ಸತ್ತೋಗುತ್ತೆ ಕುರಿ ಮೇಕೆಗಳು. ಸೊ ಇದು ಲಂಟಾನ ಕ್ಯಾಮರಾ ಪಾಯ್ಸನಿಂಗ್ ಏನಿದೆ ಬಹಳ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಕುರಿ ಮೇಕೆಗಳಲ್ಲಿ. ಸೊ ಎಲ್ಲಿ ಬೆಟ್ಟ ಗುಡ್ಡಗಳಿದಾವೆ, ಎಲ್ಲಿ ಗಿಡ ಇದೆ ಅಲ್ಲಿ ಮೇಯಿಸೋದನ್ನ ಮಳೆಗಾಲದಲ್ಲಿ ಕುರಿಗಾರರು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಈ ಕರುಳುಬೇನೆ ಅಂತಂದಾಗ ಇದು ಕರುಳಿಗೆ ರೋಗ? ಹಾ, ಕರುಳುಬೇನೆ ಅಂದ್ರೆ ಕರುಳಿಗೆ ಬರ್ತಕ್ಕಂಥ ರೋಗ. ಚೆನ್ನಾಗಿರ್ತಕ್ಕಂಥ ಕುರಿಗಳು ಸತ್ತೋಗುತ್ತೆ. ಹೌದು, ಅವು ಸಾಯ್ಬೇಕಾದ್ರೆ ಸೈಕ್ಲಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ, ಕೈ ಕಾಲನ್ನ ಬಡ್ಕೊಂತ ಇರ್ತದೆ. ನಾವು ಸೈಕಲ್ ತುಳಿಬೇಕಾದ್ರೆ ಹೆಂಗೆ ನಾವು ನಮ್ಮ ಹಿಂದೆ ಮಾಡ್ತಿರ್ತೇವೆ, ಹಿಂದೆ ಮುಂದೆ ಮಾಡ್ತೇವೆ, ಅದೇ ರೀತಿಯಾದಂತ ಒಂದು ಅನುಭವ ಕುರಿ ಮೇಕೆಗಳಲ್ಲಿ ಆಗುತ್ತೆ, ಸತ್ತೋಗುತ್ತೆ. ಇದಕ್ಕೂ ಅಷ್ಟೇ, ಮಳೆಗಾಲಕ್ಕಿಂತ ಮುಂಚೆ ಲಸಿಕೆ ಇದೆ, ಲಸಿಕೆ ಇಟಿ ಲಸಿಕೆ ಅಂತ ಕರಿತೀವಿ, ಇಂಟ್ರೋಟಾಕ್ಸೇಮಿಯಾ ಲಸಿಕೆ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಹೌದು, ಈಗ ನಮ್ಮ ಪಶು ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಉಚಿತವಾಗಿ ಕೊಡ್ತಾರೆ? ಉಚಿತವಾಗಿ ಕೊಡ್ತಾರೆ ಇಂಟ್ರೋಟಾಕ್ಸೇಮಿಯಾ. ಹೌದು, ಲಸಿಕೆಯನ್ನು ರೈತಬಂಧವರು ಹಾಕ್ಸ್ಬೇಕು. ಹಾಕ್ಸ್ಬೇಕು, ಪ್ರತಿಯೊಬ್ಬರು ಸಹ ವರ್ಷಕ್ಕೆ 2 ಬಾರಿ ಇಟಿ ಲಸಿಕೆಯನ್ನು ಹಾಕ್ಸ್ಬೇಕು. ವರ್ಷಕ್ಕೆ 2 ಬಾರಿ ಹಾಕ್ಬೇಕು. ಯಾವಾಗ? ಒಂದೇದು ಮೇ ತಿಂಗಳಲ್ಲಿ, ಇನ್ನೊಂದು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ. ಮೇ ಒಂದ್ ಸಾರಿ ಮತ್ತೆ ಡಿಸೆಂಬರ್ ಅಲ್ಲಿ ಒಂದ್ ಸಾರಿ, ಎರಡು ಸಾರಿ 6 ತಿಂಗಳಿಗೊಮ್ಮೆ ಹಾಕ್ಸ್ಬೇಕಾಗುತ್ತೆ. ಯಾಕಂತಂದ್ರೆ ಕೆಲವು ಇರಿಗೇಟೆಡ್ ನೀರಾವರಿ ಇರತಕ್ಕಂಥ ಪ್ರದೇಶದಲ್ಲಿ ಈವನ್ ನಮಗೆ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಕೂಡ ಹಸಿರು ಮೇವು ಸಿಗ್ತಾ ಇರ್ತದೆ. ಸೊ ಮೊಳಕೆ ಇರುತ್ತೆ, ಮೊಳಕೆಗಳು ಸಿಗುತ್ತೆ, ಅಂತ ಟೈಮ್ನಲ್ಲೂ ಸಹ ಈ ಕಾಯಿಲೆ ಬರುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ಹಿಂಗಾರು ಮಳೆಗಳು ಕೂಡ ಆಗ್ತವೆ. ಹಾಕ್ತವೆ. ಸೊ ಹಾಗಾಗಿ ವರ್ಷಕ್ಕೆ 2 ಬಾರಿ ಹಾಕ್ಸಿದ್ರೆ ಬಹಳ ಒಳ್ಳೆಯದು. ಈಗ ಕರುಳು ಬೇನೆ ಬಂದಿರ್ತದೆ, ಈಗ ಸತ್ತೋಗ್ಬಿಟ್ಟಿರ್ತದೆ, ನೀವೇನಾದ್ರೂ ಪೋಸ್ಟ್ ಮಾಡಿರ್ತೀರಿ ಕರುಳು, ಆ ಸಂದರ್ಭದಲ್ಲಿ ಹೇಗೆ ರೈತ ಬಾಂಧವರು ಗಮನಿಸ್ತಾರೆ ಅದನ್ನ? ಕರುಳು ಬೇನೆ ಇದರಲ್ಲಿ ತಾವೆಲ್ಲ ನೋಡೋ ಹಾಗೆ ಕರುಳನ್ನ ನಾವು ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಕರುಳು ಸಾಮಾನ್ಯ ಸೈಜ್ ಅಲ್ಲಿ ಇರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ಬೇರ್ಪಡಿಸಿದಾಗ ಸಾಮಾನ್ಯ ಇರುತ್ತೆ. ಅದೇ ಅನಾರೋಗ್ಯವಂತ ಕುರಿ ಸತ್ತಾಗ ಆ ಕರುಳಿನಲ್ಲೆಲ್ಲ ರಕ್ತಸ್ರಾವ ಆಗಿರುತ್ತೆ, ವಿಪರೀತವಾಗಿ ರಕ್ತಸ್ರಾವ ಇರುತ್ತೆ. ಆಮೇಲೆ ಈವನ್ ನಾವು ಒಳಗಡೆ ಇರತಕ್ಕಂತ ಆಹಾರನ ನಾವು ಓಪನ್ ಮಾಡಿದಾಗ ಕರುಳನ್ನ, ಈವನ್ ಆಹಾರದಲ್ಲೂ ಸಹ ನಮಗೆ ರಕ್ತ ಮಿಶ್ರಿತ ಒಂದು ಇದು ಕಾಣುತ್ತೆ ಅಲ್ಲ. ಸೊ ಇದು ಮೇನ್ಲಿ ಕ್ಲಾಸ್ಟಿಡಿಯಲ್ ಟಾಕ್ಸಿನ್ಸ್ ಇಂದ ಆಗುತ್ತೆ, ವಿಷದಿಂದ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಬೇಗ ಸಾವನ್ನಾಗ್ತದೆ. ಇದು ಆಹಾರ ಕ್ರಮದಿಂದ ಹೊರಗಿನ ಒಂದು ಮೇವುಗಳಿಂದ ಬರುವಂತ ಕಾಯಿಲೆ. ಅದಕ್ಕೆ ಇದಕ್ಕೆ ಸೂಕ್ತವಾದ ಏನಪ್ಪಾ ಅಂತಂದ್ರೆ ಲಸಿಕೆ ಒಂದೇ ಇದಕ್ಕೆ ಏಕೈಕ ನಿಯಂತ್ರಣ ಮಾರ್ಗ. ಆಮೇಲೆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಆದಷ್ಟು ದನ ಕರುಗಳನ್ನ ಮನೆಯಲ್ಲೇ ಇಟ್ಕೊಂಡು ಮೇಯಿಸೋದು ಒಳ್ಳೇದು. ಮಳೆ ಬಿಟ್ಟ ನಂತರ ಇವುಗಳನ್ನ ಹೊಡಿಬೇಕಾಗುತ್ತೆ, ಶುಷ್ಕ ವಾತಾವರಣ ಇರಬೇಕು, ಓಡಿಸಿರಬಾರ್ದು ಆತರ. ಆಮೇಲೆ ಈ ಮಳೆ ಬಂದಾಗ ಕುರಿ ಮೇಕೆಗಳಲ್ಲಿ ಅನೇಕ ಕೆಲವು ಕಾಯಿಲೆಗಳನ್ನ ನಾವು ನೋಡಬಹುದು. ಹೌದು, ಫಾರ್ ಎಕ್ಸಾಂಪಲ್ ಕಾಲು ಕೊಳೆ ರೋಗ ಅಂತ ಬರುತ್ತೆ. ಕಾಲು ಕೊಳೆ ರೋಗ ಅಂತ. ಸೊ ಅದು ಫೂಟ್ ರಾಟ್ ಅಂತ ಕರಿತೀವಿ ನಾವು. ಫೂಟ್ ರಾಟ್. ಸೊ ಈ ಕಾಲು ಕೊಳೆ ರೋಗ ಬಹಳ ಕಾಮನ್ ಕುರಿ ಮೇಕೆಗಳಲ್ಲಿ, ಗೊರಸು ಇರುವಂತ ಗೊರಸು ಇರತಕ್ಕಂಥ ಪ್ರಾಣಿಗಳಲ್ಲಿ. ದನ ಎಮ್ಮೆ ತಗೋಬಹುದು, ಹೆಚ್ಚು ಕೆಸರಲ್ಲಿ ಓಡಾಡಿದಾಗ ಏನಾಗುತ್ತೆ, ಆ ಕೆಸರಿನ ಕಣಗಳದಲ್ಲಿ ಸೇರ್ಕೊಂಡು ಅದ್ರಲ್ಲಿ ಸೂಕ್ಷ್ಮ ಜೀವಿಗಳಿರುತ್ತೆ. ಸೊ ಏನಾರ ಗಾಯ ಆಗಿದ್ರೆ ಗೂಫಿನ ಮೇಲೆ ಅಂದ್ರೆ ಗೊರಸಿನ ಮೇಲೆ ಅದು ಬೆಳ್ಕೊಂತ ಹೋಗುತ್ತೆ. ಸೊ ಅದು ಗೊರಸಿಗೆ ಬಹಳ ಅಪಾಯವನ್ನು ಉಂಟು ಮಾಡುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮುಳ್ಳು ಅಂತದೇನ ತುಳಿದಿರ್ತಾವಲ್ಲ ದನ ಕರುಗಳು, ಇವು ಇವು ಮಳೆಗಾಲದಲ್ಲಿ ಕೆಸರಿನಲ್ಲಿ ಓಡಾಡಿದಾಗ ಜಾಸ್ತಿ ಪ್ರಾಬ್ಲಮ್ ಅನ್ನ ಕಾಣುತ್ತೆ ಕುಂಟು ಅಂತ ಇದನ್ನ ನಾವು ನೋಡಬಹುದು. ರೋಡ್ ಮೇಲೆ ಹೊಡ್ಕೊಂಡು ಹೋಗಿರ್ತಿರ್ತಾರೆ ಬಹಳಷ್ಟು ಕುರಿಗಳು ಕುಂಟಿರ್ತವೆ. ಹೌದೌದು, ಅವ್ರು ನೋಡ್ತಿರ್ಬೇಕು ಕಾಲಲ್ಲಿ ಏನೋ ಸಮಸ್ಯೆ ಇದೆ ತೊಳೆಯದಾಗಿರ್ಬೋದು, ಅದನ್ನ ನಿರ್ವಹಣೆ ಮಾಡೋದು ಆಗ್ಬೇಕು. ಸೊ ಇದಕ್ಕೆ ಏಕೈಕ ಮಾರ್ಗ ಅಂತಂದ್ರೆ ಕುಂಟತಕ್ಕಂತ ಕುರಿ ಮೇಕೆಗಳನ್ನ ಬೇರ್ಪಡಿಸಿ ಅವುಗಳ ಕಾಲನ್ನ ಪೊಟಾಶಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಅಲ್ಲಿ ತೊಳಿಬೇಕು ಚೆನ್ನಾಗಿ. ಪೊಟಾಶಿಯಂ ಪರ್ಮಾಂಗನೇಟ್ KMn4 ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ, ಪೊಟಾಶಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ತೊಳಿಬೇಕು ಚೆನ್ನಾಗಿ. ಅಥವಾ ಮನೆಯಲ್ಲಿ ಸಿಗ್ತಕ್ಕಂಥ ಉಪ್ಪು ನೀರಲ್ಲಿ ತೊಳೆದ್ರು ಸಾಕಾಗುತ್ತೆ. ಸೊ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಕಾಲನ್ನ, ತೊಳೆದು ಅದಕ್ಕೆ ಸೂಕ್ತ ಮುಂದಿನ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಪಶುವೈದ್ಯರಿಂದ ಅದಕ್ಕೆ ಚಿಕಿತ್ಸೆ ಮಾಡಿಸಬೇಕು. ಈಗ ಡಾಕ್ಟರ್, ಈಗ ತಾವು ಹೇಳಿದ್ರಿ ಗಂಟಲು ಬೇನೆ ಆಯ್ತು, ಚಪ್ಪೆ ರೋಗ ಆಯ್ತು, ಈ ಕರುಳು ಬೇನೆ, ಸಾಕಷ್ಟು ರೋಗಗಳು ಬಂದಾಗ ಪ್ರಾಣಿಗಳಾಯ್ತು, ಈಗ ಕುರಿ ಮೇಕೆಗಳಾಯ್ತು ಸತ್ತೋಯ್ತಪ್ಪ ಅಂತಂದ್ರೆ ಅವುಗಳನ್ನ ನಿರ್ವಹಣೆ ಮಾಡೋದು, ಅವುಗಳನ್ನ ಏನಾದ್ರೂ ಸಪರೇಟ್ ಮಾಡಿ ಅದರ ಅಂತ್ಯಕ್ರಿಯೆ ಮಾಡೋದು, ಮುಚ್ಚಾಕೋದು, ಇವುಗಳು ಹೇಗೆ ಅಂತ? ಇದು ಬಹಳನೇ ಮುಖ್ಯ. ಅವರಲ್ಲಿ ಬಿಸಾಕ್ಬಿಡ್ತಾರೆ ಸತ್ತಂತ ಪ್ರಾಣಿಗಳನ್ನ ತಗೊಂಡೋಗಿ ಜನರು ಉಳದಕ್ಕಾಗದೆ ಅವನ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಆತರ ಮಾಡಬಾರ್ದು. ಆಕ್ಚುಲಿ ಒಂದು 3 ಅಡಿ ಆಳದ ಗುಂಡಿಯಲ್ಲೇ ನಾವು ಹಾಕ್ಬೇಕು ಇದನ್ನು. ಹೌದು, ಯಾವುದೇ ನರಿ ಆಗ್ಲಿ, ತೋಳ ಆಗ್ಲಿ, ನಾಯಿ ಆಗ್ಲಿ ಅದಕ್ಕೆ ತಿನ್ಬಾರ್ದು. ಆತರ ತಿನ್ನಕ್ಕೆ ಬರದಂಗೆ ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಇದನ್ನ ಹೂಣಬೇಕಾಗುತ್ತೆ, ಮಣ್ಣನ್ನು ಹಾಕಿ ಮುಚ್ಚಬೇಕಾಗುತ್ತೆ. ಇನ್ ಕೇಸ್ ಕೆಲವು ಭಯಾನಕ ಸಾಂಕ್ರಾಮಿಕ ರೋಗಗಳಿದಾವೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ನೆರಡಿ ರೋಗ ಅಂತಂದು ಆಂಥ್ರಾಕ್ಸ್, ಅದು ಬಹಳ ಭಯಾನಕವಾದಂತ ರೋಗ, ಜೂನಾಟಿಕ್ ಡಿಸೀಸ್ ಅಂತೀವಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ ನೆರಡಿ ರೋಗ. ಸೊ ಈ ನೆರಡಿ ರೋಗದಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬಾರದು. ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಉಳಬೇಕು, ಅದರ ಮೇಲೆ 1 ಅಡಿ ಸುಣ್ಣವನ್ನು ಹಾಕ್ಬೇಕು. ಸುಣ್ಣವನ್ನು ಸೋಂಕು ಕಾರಕ ಜೀವಿ, ನಾವೇನೀಗ ಮಣ್ಣಲ್ಲಿ ಹಾಕಿದಾಗ ಚರ್ಮ ಎಲ್ಲ ಮಾಂಸ ಖಂಡಗಳೆಲ್ಲ ಕೊಳಿತಾ ಹೋಗ್ತವೆ. ಸೊ ಒಳಗಿಡ್ತಕ್ಕಂಥ ಬ್ಯಾಕ್ಟೀರಿಯಾ ಮಣ್ಣನ್ನು ತೆಗೆದಾಗ ಹೊರಗೆ ಬರುವಂತ ಸಂದರ್ಭ ಇರುತ್ತೆ, ಬರ್ತದೆ. ಹಾಗಾಗಿ ನಾವು ಸುಣ್ಣವನ್ನು ಹಾಕಿದ್ರೆ ಸುಣ್ಣದಿಂದ ಅದು ಅಲ್ಲೇ ಸತ್ತೋಗುತ್ತೆ, ಹೊರಗೆ ಬರೋದಿಲ್ಲ. ಸೊ ಹಾಗಾಗಿ 1 ಅಡಿ ಸುಣ್ಣವನ್ನು ಹಾಕಿ ಇಂಥ ಕಾಯಿಲೆಗಳಲ್ಲಿ ಹೂಣಬೇಕಾಗುತ್ತೆ. ಸುಣ್ಣವನ್ನು ಹಾಕಿ ಮೇಲೆ ಒಂದು ಮುಳ್ಳುಗಳನ್ನು ಹಾಕಿದ ಮೇಲೆ ಕಲ್ಲಿಟ್ಟು ಈ ರೀತಿಯಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗುತ್ತೆ. ಮಣ್ಣನ್ನು ಹಾಕಿ ನೀಟಾಗಿ ಮುಚ್ಚಬೇಕು, ಯಾವುದೇ ನರಿ ಆಗಲಿ ತೋಳ ಆಗಲಿ ತೆಗಿಯಕ್ ಬರಬಾರ್ದು. ಸೊ ಆತರ ನಾವು ಮಾಡಬೇಕು. ಸೊ ಆತರ ಅರಣ್ಯ ಹತ್ರ ಇರತಕ್ಕಂತ ಒಂದು ಭೂಮಿಗಳಲ್ಲಿ ಇನ್ನೂ ಆಳವಾದ ಗುಂಡಿಗಳನ್ನ ತೆಗೆದು ತೋಡಿ ಮುಚ್ಚಬೇಕಾಗುತ್ತೆ, ಅದು ಉತ್ತಮ. ಅದ್ರ ಮೇಲೆ ದೊಡ್ಡ ಕಲ್ಲನ್ನ ಏನಾದ್ರೂ ಇಡಬೇಕಾಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ರೈತ ಬಾಂಧವರೆಲ್ಲರೂ ಒಂದು ಕೊಟ್ಟಿಗೆಯಲ್ಲಿ ಹೋಯ್ತಪ್ಪ ಅಂತಂದ್ರೆ ಕುರಿ ಮೇಗೆ ಸತ್ತಪ್ಪ ಅಂದ್ರೆ ಹೋಗಿ ದೂರ ಬಿಸಾಕ್ ಬಂದ್ಬಿಡು ಅಂತ ಹೇಳ್ಬಿಡ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಅದು ಮತ್ತೆ ಇತರ ಪ್ರಾಣಿಗಳಿಗೆ ಮನುಷ್ಯರಿಗೂ ಕೂಡ ಮನುಷ್ಯರಿಗೂ ಸಹ ಬರುವಂತ ಕಾಯಿಲೆ ಇರುತ್ತೆ. ಸೊ ಹಾಗಾಗಿ ಈ ತರ ಸತ್ತಂತ ಪ್ರಾಣಿಗಳನ್ನ ಸೂಕ್ತ ರೀತಿಯಲ್ಲಿ ಅವುಗಳನ್ನ ಉಣಬೇಕದು, ಉಣಬೇಕು ಇಲ್ಲ ಸುಡಬೇಕು. ಸುಡೋದು ಬಹಳ ಹೆಚ್ಚಿನ ಒಂದು ಖರ್ಚಾಗುತ್ತೆ, ತೋಡಿ ಊಣಂತದ್ದು ಬಹಳ ಒಳ್ಳೇದು, ಉತ್ತಮವಾದಂತ ಮಾರ್ಗ. ಅದೊಂದು ರೈತ ಬಾಂಧವರು ಗಮನಿಸಬೇಕು, ಉತ್ತಮ ಒಂದು ವಿಚಾರ ಇದು, ಬಹಳ ಮುಖ್ಯವಾದದ್ದು. ಯಾವುದೇ ಕಾಯಿಲೆ ಬರಲಿ ಮುಖ್ಯವಾಗಿ ಅದು ರೈತ ಬಾಂಧವರಿಗೆ ಗೊತ್ತಾಗೋದಿಲ್ಲ, ಇದು ಯಾವುದು ಕರುಳು ಬೇನೆ ಬಂದಿದ್ಯೋ ಅಥವಾ ಗಂಟಲು ಬೇನೆ ಬಂದಿದ್ಯೋ, ಚಪ್ಪೆ ರೋಗ ಬಂದಿದ್ಯೋ ಅಥವಾ ನೀರಿನ ಅಲ್ಲಿಗೆ ಯಾವುದೇ ಒಂದು ಬಂದಿರ್ತದೆ ಅಂತ ರೈತ ಬಾಂಧವರು ಅದನ್ನ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದು ಇತರ ಪ್ರಾಣಿಗಳು ಇರ್ತವೆ, ನಾವು ಮನುಷ್ಯರಿಗೂ ಕೂಡ ತಿರುಗಾಡ್ತಿರ್ತೀವಿ, ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಒಳ್ಳೆದು ಸರ್, ಮುಖ್ಯವಾಗಿ ಇಲ್ಲೊಂದು ನೀಲಿ ನಾಲಿಗೆ ಅಂತ ಹೇಳಿದ್ರಿ, ಹೌದು, ಇದು ಹೇಗೆ? ನೀಲಿ ನಾಲಿಗೆ ರೋಗ ಹೆಚ್ಚಾಗಿ ನಮಗೀಗ 3-4 ವರ್ಷದಿಂದ ಕುರಿ ಮೇಕೆಗಳನ್ನ ಕಾಡ್ತಿರ್ತಕ್ಕಂಥ ರೋಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಣಿಗಳು ಈ ರೋಗದಿಂದ ನರಳುತ್ತಾ ಇದ್ವು. ಕುರಿ ಮತ್ತೆ ಮೇಕೆ, ಮೇಕೆಗಳು ಎರಡಕ್ಕೂ ಬರಂತ ಕಾಯಿಲೆ. ಹೌದು, ಇದು ಮಳೆಗಾಲದಲ್ಲೇ ಬರ್ತಕ್ಕಂಥ ಕಾಯಿಲೆ. ಆಮೇಲೆ ಇದನ್ನ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ, ಅಂದ್ರೆ ಕೆಲವು ಸೊಳ್ಳೆಗಳು ಕುರುಡು ನೊಣ ಅಂತ ಹೇಳ್ತೀವಿ, ಸಾಯಂಕಾಲದ ಟೈಮಲ್ಲಿ ಕಡಿತವೆ ಇಂಡನ್ನ. ಸೊ ಅನಾರೋಗ್ಯವಾದಂತ ಇಂಡನ್ನ ಕಡಿದು ಮತ್ತೆ ಅಲ್ಲಿಂದ ನೊಣ ಬೇರೆ ಆರೋಗ್ಯವಂತ ಇಂಡಿಗೆ ಕಡಿದ್ರೆ ಈ ಕಾಯಿಲೆ ಬರುತ್ತೆ, ನೀಲಿ ನಾಲ್ಗೆ ರೋಗ ಅಂತ. ಈ ರೋಗದಲ್ಲಿ ಕೊನೆಯ ಭಾಗದಲ್ಲಿ ಏನಾಗುತ್ತೆ, ನಾಲ್ಗೆ ದಪ್ಪ ಆಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊಳ್ಳೆಯಿಂದ ಬರೋದಿದು? ಹೌದು, ಸೊಳ್ಳೆಯಿಂದ ಬರೋದು, ಕುರುಡು ನೊಣದಿಂದ, ಕುರುಡು ನೊಣ ಅಂತ ಹೇಳ್ತೀವಿ ನಾವು, ಕುರುಡು ನೊಣದಿಂದ ಬರ್ತಕ್ಕಂಥದ್ದು. ಸೊ ಆ ನೊಣದಿಂದ ಬರ್ತಕ್ಕಂಥ ಕಾಯಿಲೆ ಇದು ಕೊನೆಗೆ ನಾಲ್ಗೆ ದಪ್ಪ ಆಗುತ್ತೆ. ಸೊ ದಪ್ಪ ಆಗೋದ್ರಿಂದ ಏನಾಗುತ್ತೆ, ಇದನ್ನ ನೀಲಿ ನಾಲ್ಗೆ ರೋಗ, ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಬಾಯಿಂದ ಹೊರಗಡೆ ಬರ್ತದೆ ನಾಲ್ಗೆ, ಒಳಗಡೆ ತಗೊಳಕ್ಕೂ ಆಗೋದಿಲ್ಲ, ಉಸಿರಾಟದ ತೊಂದರೆ ಆಗುತ್ತೆ. ಆಮೇಲೆ ಹೌದು, ಮೂಗಲ್ಲೆಲ್ಲ ಸ್ರವಿಕೆ ಇರುತ್ತೆ, ಮೂಗಲ್ಲಿ ಸ್ರಾವ ಇರುತ್ತೆ. ನೆಕ್ಸ್ಟ್ ಬೇದಿ ಆಗ್ತಕ್ಕಂಥದ್ದು, ಕುಂಟೋದು, ಕೆಮ್ಮೋದು, ಇವೆಲ್ಲ ತರದ ಲಕ್ಷಣಗಳನ್ನ ನಾವು ಕುರಿ ಮೇಕೆಗಳಲ್ಲಿ ನೋಡಬಹುದು. ಇದಕ್ಕೆ ಈಗ ಕರ್ನಾಟಕ ಗೌರ್ಮೆಂಟ್ ಇಂದ ಈಗ ಲಸಿಕೆನೂ ಸಹ ಲಭ್ಯ ಇದೆ. ಸೊ ಈ ಲಸಿಕೆ, ಹೌದು, ನೀಲಿ ನಾಲ್ಗೆ ರೋಗದ ಲಸಿಕೆ ಇದೆ. ಸೊ ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಕುರಿ ಮೇಕೆಗಳಲ್ಲಿ ಈ ಕಾಯಿಲೆಯನ್ನ ತಡೆಗಟ್ಟಬಹುದು. ಈಗ ನೀಲಿ ನಾಲಿಗೆ ತಾವ್ ಹೇಳಿದ್ರಿ, ಈ ನೊಣದಿಂದ ಬರ್ತದೆ? ನೊಣ ಹೇಗಿರ್ತದೆ? ಕುರುಡು ನೊಣ ಇದೆ, ದಪ್ಪ ನೊಣ ಇರುತ್ತೆ, ಆಮೇಲೆ ಹಸಿರು ಬಣ್ಣ ಇರ್ತದೆ, ಅದಕ್ಕೆ ರೆಕ್ಕೆಗಳಿರ್ತವೆ, ರೆಕ್ಕೆಗಳಿರುತ್ತೆ. ಸೊ ಈ ನೊಣವನ್ನ ನೋಡಿದ್ರೆ ಸಾಯಂಕಾಲದ ಟೈಮಲ್ಲಿ ರೈತರು ಏನ್ ಮಾಡ್ಬೇಕು,

ಎಂಬುವ ಮಣ್ಣನ್ನು ತರಸಿ ತನ್ನು ಎಂಬುವ ನೀರನ್ನು ಹಣಸಿ ಚಿನ್ನ ಎಂಬುವ ಮಣ್ಣನ್ನು ತರಸಿ ತನ್ನು ಎಂಬುವ ನೀರನ್ನು ಹಣಸಿ ಗುಣ ಎಂಬುವ ಉದುಲನ್ನು ಕಲಸಿ ಮನ ಎಂಬುವ ಸೋಸು ಹಾಕಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ತಯಾರು ಮಾಡುವಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಸಂತೆಗೆ ಹೋಗಿ ಮಾರುವಾಗೆ ಸತ್ಯ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಗೆ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ವಸತಿಯೊಳು ಶಿಶುನಾಳಧೀಶನ ಮುಂದ ಜ್ಞಾನದ ಮಗಿಯೊಂದಿಡುವಾಕಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಗುಣವಂತೆ ಆಗಮ್ಮ ಘನವಂತಿ ನೀನೇ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಗುಣವಂತೆ ಆಗಮ್ಮ ಘನವಂತಿ ನೀನೇ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯವಿಲ್ಲದು ಅವಿರತ ಕಡು ದುಃಖವಿರಲಿ ಶಾಂತಿಯಲ್ಲೋ ತಾಳುವುದು ಯುವತಿಯರಿಗೆ ಸುದಯವಿದು ಸತ್ಯ ಸಾಕ್ಷಿಯಾಗುವುದು ಗುಣವಂತಿಯಾಗಮ್ಮ ಘನವಂತಿ ನೀನೇ ಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ, ಗುಣವಂತಿ ಆಗಮ್ಮ ಗಣವಂತಿ ನೀನೆ. ಗಂಡನೆ ಗುರುವೆಂದು ಸೇವೆ ಬೈಯುವುದೇ ಮುಕ್ತಿಯದು, ಗಂಡನು ದೇವರು ಎಂದು ಪೂಜಿಸುವುದೇ ಪುಣ್ಯವದು, ಗಂಡನ ಮನ ವೈಕುಂಠ ಕೈಲಾಸವು ಸ್ವರ್ಗವದು, ಗಂಡನ ಗತಿ ಮತಿ ಮೋಕ್ಷಕ್ಕೆ ಶ್ರೀಧರ್ಮವು ಸಾರುವುದು, ಗುಣವಂತಿಯಾಗಮ್ಮ ಘನವಂತಿ ನೀನೆ. ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ.